ತನ್ನ ದೇಹದ ಮೇಲೆ ಹಿಡಿತ ಸಾಧಿಸಿರುವ ಮನುಷ್ಯನನ್ನು ಜಗತ್ತಿನ ಯಾವುದೇ ಶಕ್ತಿ ಸೋಲಿಸಲಾಗುವುದಿಲ್ಲ. ತನ್ನನ್ನು ತಾನೇ ಆಳಬಲ್ಲ ವ್ಯಕ್ತಿ ಜಗತ್ತನ್ನೇ ಆಳಬಲ್ಲ. ವಿನೋಬಾ ಭಾವೆ. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:06. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಇದು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಪ್ರಾಯೋಜಿತ ಕಾರ್ಯಕ್ರಮ ನ್ಯೂಆಲ್ಗಿ ಫೋಲಿಯರ್ ಸ್ಪ್ರೇ, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಕಾರ್ಯಕ್ರಮ. ಪ್ರಾಯೋಜಕರು ನ್ಯೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. 7:00 ಬೆಂಗಳೂರು ಕೇಂದ್ರದಿಂದ ಏರ್ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಈ ಕಾರ್ಯಕ್ರಮ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನ ಮಕ್ಕಳಾದ ಅನಿರುದ್ಧ ಮತ್ತು ಯಕ್ತಾ ಅವರ ನಿರೂಪಣೆಯೊಂದಿಗೆ ಪ್ರಸಾರವಾಗಲಿದೆ. 9:00 ಚಿಣ್ಣರ ಸುದ್ದಿಲೋಕ ಪ್ರಸ್ತುತಪಡಿಸುತ್ತಾರೆ ಜ್ಞಾನಾಕ್ಷಿ ಮತ್ತು ರಶ್ಮಿಕಾ ಗೌಡ. ನಂತರ ಚಿಗುರು ಹಸಿರು ಕಾರ್ಯಕ್ರಮ, ಪ್ರಸ್ತುತಿ ಸ್ಕಂದ ಮಕ್ಕಳ ವೃಂದ. 9:30 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಸಂಗೀತ ಸಭೆ, ಇದರಲ್ಲಿ ಡಾಕ್ಟರ್ ಎಂ ನರ್ಮದಾ ಅವರ ವಯಲಿನ್ ವಾದನವನ್ನು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ, ಎಸ್ಡಿ ಪೇಜತಾಯ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ. 6:50 ಹಾಗೂ 7:25 ಮತ್ತು 9:30 ಭಾವಗೀತೆಗಳನ್ನು ಕೇಳಬಹುದು. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ.